ಹರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭೃಗುಮುನಿ ಪೂಜಿತ ಗೋವಿಂದ ಭೂಮಿ ಯಜ್ಞ ಫಲ ಗೋವಿಂದ ವಿಕುಂಠ ವಿರಕ್ತ ಗೋವಿಂದ ವೆಂಕಟಗಿರಿಹಿತ ಗೋವಿಂದ ವಾಲ್ಮೀಕ ಸುತ್ತ ಗೋವಿಂದ ಗೋಕ್ಷೀರ ತೃಪ್ತ ಗೋವಿಂದ ಗೋಪಾಲ ಘಟಿತ ಗೋವಿಂದ ರಘುಳಾವರ್ಧಿತ ಗೋವಿಂದ ಉತ್ಸವೋತ್ಸುಕ ಗೋವಿಂದಾ